ನಾಡಿನಾದ್ಯಂತ ಶಂಕರಾಚಾರ್ಯರ ಜಯಂತಿ, ಆಧ್ಯಾತ್ಮದ ಕೊಡುಗೆ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಬೇಸಿಗೆ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆನಂತರ ವಿವಿಧ ಕಲಾವಿದರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು ಸಹ ಕೇಳ್ಬೋದು. ಹಾಗಾದರೆ ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಬೇಸಿಗೆ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನದೊಂದಿಗೆ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ವಿ ಆನಂದ್ ಕುಮಾರ್ ಅವರಿದ್ದಾರೆ. ಅವರಿವತ್ತು ಬೇಸಿಗೆ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ತಮಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಆನಂದ್ ಕುಮಾರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈ ಬೇಸಿಗೆ ತರಕಾರಿ ಬೆಳೆಗಳಲ್ಲಿ ಬರುವಂಥ ಪ್ರಮುಖ ಕೀಟಗಳು ಯಾವ್ಯಾವು ಅಂತೀರಿ ನೀವು? ನೋಡಿ, ಒಂದು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಮುಖ್ಯವಾಗಿ ಟೊಮ್ಯಾಟೊ, ಬದನೆಕಾಯಿ, ಬೆಂಡೆಕಾಯಿ, ಹೂ ಮತ್ತು ಎಲೆಕೋಸು ಮತ್ತು ಕುಂಬಳೆ ಜಾತಿ ಬೆಳೆಗಳು, ಇವು ಈ ಒಂದು ತರಕಾರಿ ಬೆಳೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳಿತವೆ. ಈ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ ಈ ಒಂದು ರಸ ಹೀರುವ ಕೀಟಗಳು ಮತ್ತು ಎಲ್ಲೆಲ್ಲಿ ಕಾಯಿಗಳು ಬರ್ತವೆ ಆ ಒಂದು ಸಂದರ್ಭದಲ್ಲಿ ಕಾಯಿ ಕೊರೆಯುವಂಥ ಕೀಟಗಳು ಮತ್ತು ಎಲೆಯನ್ನು ತಿನ್ನುವಂಥ ಕೀಟಗಳನ್ನ ನಾವು ಹೆಚ್ಚಾಗಿ ಕಂಡು ಬರ್ತವೆ. ಇವಾಗ ಈ ಟೊಮ್ಯಾಟೊ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು ಅಂತೀರಿ? ಟೊಮ್ಯಾಟೊಲ್ಲಿ ಸಾಮಾನ್ಯವಾಗಿ ಈ ಒಂದು ಬೆಳವಣಿಗೆ ಹಂತದಲ್ಲಿ ನಾಟಿ ಮಾಡಿದ ನಂತರದಲ್ಲಿ ಕಾಣಿಸ್ಕೊಳ್ಳುವಂಥ ಕೀಟಗಳು ಅಂತಂದರೆ ಮುಖ್ಯವಾಗಿ ಎಲೆ ಸುರಂಗ ಹುಳು. ತದನಂತರದಲ್ಲಿ ಈ ಒಂದು ಬೆಳವಣಿಗೆ ಹಂತದಲ್ಲಿ ರಸ ಹೀರುವ ಹುಳುಗಳು ಹೆಚ್ಚಾಗಿ ಕಾಣ್ತವೆ. ಆ ಒಂದು ರಸ ಹೀರುವ ಕೀಟಗಳು ಅಂತಂದರೆ ಮುಖ್ಯವಾಗಿ ಜಿಗಿ ಹುಳು ಆಗಿರ್ಬೋದು, ಹೇನು ಆಗಿರ್ಬೋದು ಮತ್ತು ಬಿಳಿನೊಣ. ಈ ಒಂದು ಮೂರು ರಸ ಹೀರುವ ಕೀಟಗಳಲ್ಲಿ ಮುಖ್ಯವಾಗಿ ಬಿಳಿನೊಣದ ಬಾಧೆ ಹೆಚ್ಚು ಕಾಡ್ತದೆ. ಯಾಕೆಂತಂದರೆ ಇದು ರಸ ಹೀರೋದ್ರ ಜೊತೆಯಲ್ಲಿ ಈ ಒಂದು ಎಲೆ ಮುದುರು ರೋಗವನ್ನು ಹರಡ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಬಿಳಿ ನೊಣದ ಒಂದು ಬಾಧೆ ಕಂಡು ಬಂದಾಗ ಹೆಚ್ಚಿನ ಹಾನಿಯನ್ನು ರೈತರು ಅನುಭವಿಸ್ತಾರೆ. ಇದಲ್ಲದೆ ಈ ಒಂದು ಹಣ್ಣು ಕೊರೆಹುಳು ಆ ಒಂದು ಬಾಧೆ ಸಹ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರೈತರಿಗೆ ಹೆಚ್ಚು ಕಾಡ್ತಿರುವಂಥ ಹುಳು ಅಂತಂದರೆ ರಂದ ಕೊರೆಯುವ ಹುಳು ಅಂತೇಳಿ. ಇದು ಸಾಮಾನ್ಯವಾಗಿ ಈ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಆದಾಗ್ಯೂ ಬೇಸಿಗೆಯಲ್ಲೂ ಸಹ ಈ ಒಂದು ಕೀಟ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತದೆ. ಈ ಹಾನಿಯ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆ ಏನೇನು ಅಂತೀರಿ? ಮುಖ್ಯವಾಗಿ ನೋಡಿ, ಈ ಒಂದು ಎಲೆ ಸುರಂಗ ಹುಳು ಅಂತಂದರೆ ಸಾಮಾನ್ಯವಾಗಿ ಇದು ನಾಟಿ ಮಾಡಿದ 10-15 ದಿನದಲ್ಲೇ ಕಾಣ್ತದೆ. ಈ ಒಂದು ಎಲೆ ಸುರಂಗ ಹುಳು ಎಲೆಯ ಎರಡು ಪದರದ ನಡುವೆ ಈ ಒಂದು ಹಸಿರು ಪದಾರ್ಥ ಏನಿರ್ತದೆ ಅದನ್ನ ತಿಂತಾ ಹೋಗ್ತದೆ. ಹೇಗೆ ತಿಂತದೆ, ಆ ರೀತಿಯಾಗಿ ನಮಗೆ ಬಿಳಿ ಮಚ್ಚೆಗಳು ಕಾಣ್ತವೆ. ಅಂದರೆ ಹಾವಿನ ಆಕೃತಿಯಲ್ಲಿ ನಾವು ಮಚ್ಚೆಗಳನ್ನ ಕಾಣ್ಬೋದು ಎಲೆ ಮೇಲೆ. ನಂತರ ಇದ್ರ ಜೊತೆಯಲ್ಲಿ ಬಿಳಿ ನೊಣ ಹೆಚ್ಚಿನ ಮಟ್ಟದಲ್ಲಿ ಹಾನಿ ಮಾಡ್ತದೆ ಅಂತೇಳಿ. ಇದು ಕೇವಲ ಎಲೆಯಲ್ಲಿ ಕೆಳಗಡೆ ಇಟ್ಕೊಂಡು ರಸ ಹೀರೋದು ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಎಲೆ ಮುಟ್ಟು ರೋಗವನ್ನು ಹರಡ್ತದೆ. ಪ್ರಸಾರ ಮಾಡೋದ್ರಿಂದ ಈ ಒಂದು ಬಿಳಿ ನೊಣ ಹೆಚ್ಚಿನ ಮಟ್ಟದಲ್ಲಿ ನಮಗೆ ರೈತರಿಗೆ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಕೀಟಗಳ ಹತೋಟಿ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಈ ಒಂದು ನಾವು ಸಸಿ ಮಡಿ ಏನಿರ್ತದೆ ಆ ಒಂದು ಸಂದರ್ಭದಲ್ಲೇ ನಾವು ಈ ಒಂದು ಕೀಟನ ಹತೋಟಿ ಮಾಡಬೇಕಾಗ್ತದೆ, ಈ ಎಲೆ ಸುರಂಗ ಹುಳು ಮತ್ತು ಬಿಳಿ ನೊಣಗಳನ್ನ. ಈ ಪರದೆ ಏನು ಬರ್ತದೆ ಅದನ್ನು ನಾವು ಸಸಿ ಮಡಿಯಲ್ಲಿ ಹಾಕ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ, ಅಂದರೆ ಏನು ನಾವು ಸಸಿಗಳನ್ನ ನಾಟಿ ಮಾಡಿ ತರ್ತೀವಿ ಅವು ಈ ಒಂದು ಕೀಟಗಳಿಂದ ಮುಕ್ತ ಆಗಿರ್ಬೇಕು. ಆ ರೀತಿ ಸಸಿಗಳನ್ನ ನಾಟಿ ಮಾಡಿದಾಗ ನಮಗೆ ಮುಂದೆ ಬೆಳೆ ಏನು ಮುಖ್ಯವಾದ ಪ್ರದೇಶದಲ್ಲಿ ಬೆಳಿತೀವಿ ಅಲ್ಲಿ ನಾವು ಹಾನಿಯಾಗೋದನ್ನ ತಪ್ಪಿಸ್ಬೋದು. ಇನ್ನು ನಂತರದಲ್ಲಿ ನಾಟಿ ಮಾಡಿದ ನಂತರ ನಾವೇನಾದರೂ ಈ ಒಂದು ಕೀಟದ ಬಾಧೆ ಕಂಡು ಬಂದಾಗ ಈ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಂತಂದರೆ ಸ್ವಲ್ಪ ಮಟ್ಟದಲ್ಲಿ ನಾವು ಕೀಟಗಳನ್ನು ಕಂಡಾಗ ಡೈಮೆಥೋಯೇಟ್ ಅಂತೇಳಿ ಬರ್ತದೆ, ಈ ಒಂದು ಕೀಟನಾಶಕನ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಇದಲ್ಲದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಕಂಡು ಬಂದಲ್ಲಿ ಇಮಿಡಾಕ್ಲೋಪ್ರಿಡ್ ಅಂತೇಳಿ ಬರ್ತದೆ, ಈ ಒಂದು ಕೀಟನಾಶಕನ 1/2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟಗಳನ್ನ ಹತೋಟಿ ಮಾಡ್ಬೋದು. ಇದರ ಆಯಿತು ಡಾಕ್ಟರ್, ಇವಾಗ ಹಣ್ಣು ಕೊರೆಯುವ ಹುಳುವಿನ ಹನಿ ಲಕ್ಷಣಗಳು ಏನೇನು ಮತ್ತು ಅವುಗಳ ಹತೋಟಿ ಹೇಗೆ ಅಂತ. ಈ ಒಂದು ಹಣ್ಣು ಕೊರೆಯ ಹುಳು ಅಂತಂದರೆ ಸಾಮಾನ್ಯವಾಗಿ ಹಸಿರು ಕೀಡೆ ಅಥವಾ ಹಸಿರು ಕಾಯಿಕೊರೆ ಹುಳು ಅಂತೇಳಿ ರೈತರು ಕರೀತಾರೆ. ಇದು ಅನೇಕ ಬಹುಭಕ್ಷಕ ಕೀಟ ಅಂತ ಹೇಳ್ಬೋದು, ಅನೇಕ ಈ ಒಂದು ಕಡಲೆ ತೊಗರಿ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು, ಸೊ ಹಲವಾರು ಬೆಳೆಗಳಿಗೆ ಮೇಲೆ ಬರ್ತದೆ. ಅದೇ ರೀತಿಯಾಗಿ ಟೊಮೆಟೊಗಳನ್ನು ಸಹ ನಾವು ನೋಡ್ಬೋದು. ಈ ಒಂದು ಕೀಟ ಸಾಮಾನ್ಯವಾಗಿ ಬೆಳವಣಿಗೆ ಹಂತದಲ್ಲಿ ಇರೋದಿಲ್ಲ. ಈ ಯಾವಾಗ ಈ ಗಿಡದಲ್ಲಿ ನಾವು ಹೂಗಳನ್ನ ಕಾಣ್ತೀವಿ ಮತ್ತು ಕಾಯಿಗಳು ಶುರು ಆಗ್ತವೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೀಟದ ಬಾಧೆನ ನಾವು ನೋಡ್ಬೋದು. ಈ ಕೀಟ ಸಾಮಾನ್ಯವಾಗಿ ಹೂವಾಗೋ ಸಂದರ್ಭದಲ್ಲಿ ಹೂಗಳನ್ನ ಕಡಿದು ತಿಂತದೆ ಮತ್ತು ಕಾಯಾದ ನಂತರದಲ್ಲಿ ಮತ್ತು ಹಣ್ಣು ಮಾಗುವ ಹಂತದಲ್ಲಿ ಈ ಒಂದು ಕಾಯಿನ ಕೊಡ್ದು ದೇಹದ ಅರ್ಧ ಭಾಗ ಒಳಗಿರ್ತದೆ ಅರ್ಧ ಭಾಗ ಹೊರಗಿರ್ತದೆ, ಇದ್ಕೊಂಡು ಒಳಗಿನ ತಿಳ್ಳನ್ನು ತಿಂತಾ ಹೋಗ್ತದೆ. ಈ ಒಂದು ಕೀಟನ ನಾವು ಹತೋಟಿ ಮಾಡಲಿಕ್ಕೆ ಸಾಮಾನ್ಯವಾಗಿ ಸಮಗ್ರ ಒಂದು ಹತೋಟಿ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಈ ಒಂದು ಕೀಟ ಸಾಮಾನ್ಯವಾಗಿ ಹಳದಿ ಬಣ್ಣದ ಹೂಗಳಿಗೆ ಹೆಚ್ಚಿನಾಗಿ ಆಕರ್ಷಣೆ ಆಗೋದ್ರಿಂದ ನಾವು ಬಲೆ ಬೆಳೆಯನ್ನ ಉಪಯೋಗಿಸ್ಬೋದು. ಬಲೆ ಬೆಳೆ ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಟೊಮೆಟೊ ಬೆಳೆಯಲ್ಲಿ 25 ಸಾಲಿಗೆ 1 ಸಾಲು ನಾವು ಹಳದಿ ಹೂವು ಬಿಡುವಂಥ ಚೆಂಡು ಹೂವು ಆ ಒಂದು ಬೆಳೆನ ಬೆಳಿಬೋದು. ನಾವು ಈ ಒಂದು ನಾಟಿ ಮಾಡುವಂಥ ಸಂದರ್ಭದಲ್ಲಿ 25 ದಿವಸ ಬೆಳವಣಿಗೆ ಆದಂಥ ಟೊಮೆಟೊ ಬೆಳೆ ಮತ್ತು 40 ದಿವಸ ಬೆಳೆದಂಥ ಈ ಒಂದು ಚೆಂಡು ಹೂವಿನ ಬೆಳೆ ಇವನ್ನ ತಗೊಂಡು ಪ್ರತಿ 25 ಸಾಲು ಟೊಮೆಟೊಗೆ 1 ಸಾಲನ್ನು ಈ ಒಂದು ಚೆಂಡು ಹೂವನ್ನು ಹಾಕೊಳ್ಳೋದ್ರಿಂದ ಈ ಹೂವು ಬರುವಂಥ ಸಂದರ್ಭದಲ್ಲಿ ಆ ಚೆಂಡು ಸಹ ಹೂವನ್ನು ಬರ್ತದೆ. ಆಗ ಏನಾಗ್ತದೆ, ಈ ಪತಂಗಗಳು ಹಣ್ಣು ಕೊರೆಯುವ ಪತಂಗಗಳು ಏನಂತವ ಅವು ಹಳದಿ ಬಣ್ಣಕ್ಕೆ ಆಕರ್ಷಣೆ ಆಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆನಿಟ್ಟು ಆ ಒಂದು ಚೆಂಡು ಹೂವನ್ನು ಮಾತ್ರ ಹಾನಿ ಮಾಡೋದ್ರಿಂದ ನಮಗೆ ಟೊಮೆಟೊ ಬೆಳೆಗೆ ಹಾನಿ ಆಗೋದನ್ನ ತಪ್ಪಿಸ್ಬೋದು. ನಂತರ ನಾವು ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಈ ಒಂದು ಚೆಂಡು ಹೂವಾಗ ಅಷ್ಟೇ ಹೆಚ್ಚು ಸಿಂಪಡಣೆ ಮಾಡಿಕೊಂಡು ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ನಂತರ ಈ ಒಂದು ಕೀಟನ ನಾವು ಮಾನಿಟರಿಂಗ್ ಮಾಡಲಿಕ್ಕೆ ಅಂತಂದರೆ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತೇಳಿ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಮೋಹಕ ಬಲೆಗಳನ್ನ ಹಾಕ್ಕೊಳ್ಬೋದು. ಅಂದರೆ ಎಕರೆಗೆ ಒಂದು 2-3 ಹಾಕಿ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತೇಳಿ ಪತಂಗಗಳನ್ನ ಆಕರ್ಷಣೆ ಮಾಡಿ ನೋಡೋದ್ರಿಂದ ಸಹ ನಮಗೆ ಒಂದು ಮಾಹಿತಿ ಸಿಗ್ತದೆ ಎಷ್ಟು ಮಟ್ಟದಲ್ಲಿ ನಮಗೆ ಹಾನಿ ಆಗ್ತದೆ ಈ ಒಂದು ಕೀಟದಿಂದ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪತಂಗಗಳನ್ನ ಆಕರ್ಷಣೆ ಆಗಿರೋದು ಈ ಒಂದು ಮೋಹಕ ಬಲೆಯಲ್ಲಿ ಕಂಡಾಗ ನಾವು ಸಂಪರ್ಕ ಕೀಟನಾಶಕಗಳನ್ನ ಉಪಯೋಗ ಮಾಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಹಾನಿ ಕಾಣ್ತಾ ಇದ್ರೆ ಕ್ಲೋರೋಪೈರಿಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಕ್ವಿನಾಲ್ಫಾಸ್ ಈ ಒಂದು ಕೀಟನಾಶಕನ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿ ಹತೋಟಿ ಮಾಡ್ಬೋದು. ಈ ಒಂದು ಕೀಟ ಹೆಚ್ಚಿನ ಪ್ರಮಾಣದಲ್ಲಿ ಕಂಡಿದ್ದೆ ಆದರೆ ಇಂಡಾಕ್ಸಾಕಾರ್ಬ್ ಅಥವಾ ಸ್ಪಿನೋಸೈಡ್ ಅಂತ ಬರ್ತದೆ. ಇಂಡಾಕ್ಸಾಕಾರ್ಬ್ ಆದರೆ 1/2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಸ್ಪಿನೋಸೈಡ್ ಆದರೆ 0.1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇನ್ನು ಈ ಟೊಮೆಟೊ ಬೆಳೆಯಲ್ಲಿ ರಂಧ್ರ ಕೊರೆಯುವ ಹುಳುವಿನ ಹಾನಿಯ ಲಕ್ಷಣಗಳು ಏನೇನಂತೀರಿ ಮತ್ತು ಅವುಗಳ ಹತೋಟಿ ಹೇಗೆ? ಈ ರಂಧ್ರ ಕೊರೆಯುವ ಹುಳು ಏನಿದೆ ಇತ್ತೀಚಿನ ಅಂದರೆ 3-4 ವರ್ಷದಿಂದ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಹಾನಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಮೊದಲು ಈ ಒಂದು ಕೀಟದ ಹಾವಳಿ ಅಷ್ಟಾಗಿರಲಿಲ್ಲ, ಬಟ್ ಈ ಒಂದು ಕೀಟ ಏನಪ್ಪ ಅಂತಂದರೆ ಈ ಒಂದು ಗಿಡ ಬೆಳವಣಿಗೆ ಹಂತದಲ್ಲಿದ್ದಾಗ ಎಲೆಯನ್ನು ಕೊರೆದು ತಿಂತದೆ. ನಂತರ ಕಾಯಿ ಆಗುವಂಥ ಸಂದರ್ಭದಲ್ಲಿ ಕಾಯಿ ಮಾಗುವಂಥ ಸಂದರ್ಭದಲ್ಲಿ ಈ ಕಾಯಿಯನ್ನು ಕೊರೆದು ತಿಂತದೆ, ಅಂದರೆ ರಂಧ್ರ ಮಾಡಿಕೊಂಡು ಒಳಗಡೆ ಹೋಗಿ ತಿಂತದೆ. ಇದು ಹೇಗಿರ್ತದಪ್ಪ ಅಂತಂದರೆ ಭಾಳಷ್ಟು ರೈತರಿಗೆ ಇದನ್ನ ಕಾಣೋದಿಲ್ಲ. ಅಂದರೆ ಒಂದು ಗುಂಡು ಪಿನ್ನನ್ನು ಚುಚ್ಚಿದರೆ ಟೊಮೆಟೊ ಕಾಯಿ ಮೇಲೆ ಎಷ್ಟು ಸಣ್ಣದಾದ ರಂಧ್ರ ಮಾಡ್ತದೋ ಆ ರೀತಿಯಾಗಿ ಸಣ್ಣದಾದ ರಂಧ್ರ ಮಾಡಿ ಒಳಗೋಗಿ ತಿಂತಾ ಇರ್ತದೆ. ಸೊ ಈ ರೀತಿ ಹಾನಿಯಾದಂಥ ಕಾಯಿ ಕ್ರಮೇಣ ಆ ಒಂದು ಎಲ್ಲಿ ರಂಧ್ರ ಕೊರೆದಿರ್ತದೆ ಅಲ್ಲಿ ಕಪ್ಪಗಾಗಿ ಒಳಗಿನ ಭಾಗವೆಲ್ಲ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಾವು ಮಾರಾಟಕ್ಕೆ ಹೋದಾಗ ಈ ಒಂದು ಬೆಲೆ ಸಹ ಈ ಟೊಮೆಟೊದು ಕಡಿಮೆ ಆಗ್ತದೆ. ಆ ರೀತಿಯಾಗಿ ರೈತರಿಗೆ ಈ ಒಂದು ಕೀಟದ ಹಾನಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ. ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೋಸ್ಕರ ಮೋಹಕ ಬಲೆ ಬಂದಿದೆ, ಈ ಒಂದು ಪತಂಗನ ಆಕರ್ಷಣೆ ಮಾಡೋಕ್ಕೋಸ್ಕರ. ಸೊ ಪ್ರತಿ ಎಕರೆಗೆ 8-10 ಈ ಒಂದು ಮೋಹಕ ಬಲವನ್ನು ಅಳವಡಿಕೆ ಮಾಡಿಕೊಂಡು ಈ ಕೀಟಗಳನ್ನ ನಾವು ಮೋಹಕ ಬಲೆಯಲ್ಲಿ ಆಕರ್ಷಣೆ ಮಾಡಿ ನಾವು ನಾಶ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿಯಿಂದ ತಪ್ಪಿಸ್ಬೋದು. ಇನ್ನು ಇದಲ್ಲದಲ್ಲೇ ಕೀಟನಾಶಕ ಸಿಂಪಡಣೆ ಸಹ ಮಾಡಿ ಸಹ ಈ ಒಂದು ಕೀಟನ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ಕ್ಲೋರಾಂಟ್ರನೆಲಿಪ್ರೋಲ್ ಈ ಒಂದು ಕೀಟನಾಶಕನ 0.25 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಅದೇ ರೀತಿಯಾಗಿ ಲ್ಯಾಮ್ಡಾ ಸೈಲಾತ್ರಿನ ಪೈರಥ್ರಾಟ್ ಗುಂಪಿಗೆ ಸೇರಿದಂಥ ಕೀಟನಾಶಕ, ಇದನ್ನು ಸಹ 0.5 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಇನ್ನು ಇಂಡಾಕ್ಸಕಾರ್ಬ್ 0.5 mL ಪ್ರತಿ ಲೀಟರ್ ನೀರಿಗೆ ಈ ಒಂದು ಕೀಟನಾಶಕನ ಸಿಂಪಡಣೆ ಮಾಡಿ ಸಹ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇನ್ನೊಂದು ಪ್ರಮುಖ ತರಕಾರಿ ಬೆಳೆ ಅಂದರೆ ಬದನೆ. ಈ ಬದನೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು ಅಂತೀರಿ ಡಾಕ್ಟರ್? ಬದನೆಯಲ್ಲಿ ಸಹ ನಮ್ಮ ಮುಖ್ಯವಾಗಿ ರಸ ಹೀರುವ ಕೀಟಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಹಸಿರು ಜಿಗಿಹುಳು ಆಗಿರ್ಬೋದು, ಹೇನ ಆಗಿರ್ಬೋದು ಅಥವಾ ಅಫಿಡೇನ ಅಂತ ಏನು ಹೇಳ್ತೀವಿ ಅದು ಆಗಿರ್ಬೋದು, ಮತ್ತು ಹಿಟ್ಟು ತಿಗಣೆ, ಕೆಂಪು ನೋಸಿ, ಅದಲ್ಲದೆ ಬಿಳಿ ನೋಣ ಸಹ ಈ ಒಂದು ಬೆಳೆಗೆ ಹಾನಿ ಮಾಡ್ತದೆ. ಇನ್ನು ಅದಲ್ಲದೆ ಕುಡಿ ಮತ್ತು ಕಾಯಿ ಕೊರೆ ಹುಳು, ಈ ಒಂದು ರಸ ಇರುವ ಹುಳುಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ಹಾನಿ ಮಾಡೋದು ಅಂತಂದರೆ ಕುಡಿ ಮತ್ತು ಕಾಯಿ ಕೊರೆಯುವ ಕೀಟ. ಅಂದರೆ ಈ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ಹಾನಿಯ ಲಕ್ಷಣಗಳು ಮತ್ತು ಅದರ ಹತೋಟಿ ಹೇಗೆ ಅಂತೀರಿ? ಈ ಒಂದು ಕುಡಿ ಕಾಯ ಮತ್ತು ಕಾಯಿ ಕೊರೆಯುವ ಹುಳ ಅಂತಂದರೆ ಇದು ಹೆಸರೇ ಹೇಳೋ ಹಾಗೆ ಬೆಳವಣಿಗೆ ಹಂತದಲ್ಲಿ ಈ ಒಂದು ಕೀಟ ಕುಡಿಯನ್ನು ಕೊರೆದು ಒಳಗಿನ ಭಾಗವನ್ನು ತಿಂತಾ ಹೋಗೋದ್ರಿಂದ ಮೊದಲನೇದಾಗಿ ಕುಡಿ ಬಾಡಲಿಕ್ಕೆ ಶುರು ಆಗ್ತದೆ, ನಂತರ ಒಣಗುತ್ತದೆ. ಸೊ ಆ ರೀತಿಯಾಗಿ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಇನ್ನು ಗಿಡ ಬೆಳೆದು ಹೂವು ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ಈ ಒಂದು ಕೀಟದ ಹಾವಳಿಯನ್ನು ಕಂಡು ಬಂದರೆ ಹೂವು ಮೊಗ್ಗುಗಳನ್ನ ಕೊರೆ ತಿಂತದೆ ಮತ್ತು ಕಾಯಿಯನ್ನು ಸಹ ರಂಧ್ರ ಮಾಡಿ ಆ ರಂಧ್ರದಲ್ಲಿ ತನ್ನ ಹಿಕ್ಕಿಯನ್ನು ತುಂಬಿ ಈ ಒಂದು ಕಾಯಿ ಕೊಳಿಲಿಕ್ಕೆ ಶುರು ಆಗ್ತದೆ. ಸೊ ಆ ರೀತಿಯಾಗಿ ಹಾನಿ ಮಾಡೋದ್ರಿಂದ ಮಾರುಕಟ್ಟೆಗೆ ನಾವು ಕಾಯಿಗಳನ್ನ ತೊಗೊಂಡು ಹೋದಾಗ ಬೆಲೆ ಸಿಗೋದಿಲ್ಲ, ಹಾಗಾಗಿ ರೈತರಿಗೆ ಹೆಚ್ಚಿನ ಹಾನಿ ಆಗ್ತದೆ. ಇನ್ನು ಈ ಕೀಟವನ್ನು ಹತೋಟಿ ಮಾಡಲಿಕ್ಕೋಸ್ಕರ ನಾವು ಕೇವಲ ಕೀಟನಾಶಕ ಬಳಕೆ ಮಾಡಿ ಸಾಧ್ಯ ಇಲ್ಲ, ಯಾಕೆಂತಂದರೆ ಇದು ಒಳಗಡೆ ರಂಧ್ರ ಕೊರೆದು ಒಳಗಡೆ ಕೀಟ ಹಾನಿ ಮಾಡೋದ್ರಿಂದ ಮೇಲುಗಡೆ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡೋದು ಕಷ್ಟ. ಆ ನಿಟ್ಟಿನಲ್ಲಿ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸೋದ್ರಿಂದ ಈ ಒಂದು ಕೀಟನ ಸಮಗ್ರವಾಗಿ ನಾವು ಸಮರ್ಪಕವಾಗಿ ಹತೋಟಿ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 100 kg ಬೇವಿನ ಹಿಂಡಿಯನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ನಾವು ಸಾಲಲ್ಲಿ ಹಾಕಿ ಮಣ್ಣು ಮುಚ್ಚೋದ್ರಿಂದ ಈ ಒಂದು ಕೀಟದ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಅದಲ್ಲದೆ ನಾಟಿ ಮಾಡಿದ ಕೇವಲ ಒಂದು 10-15 ದಿವಸದಲ್ಲೇ ಈ ಎಕರೆಗೆ ಒಂದು 8-10 ಮೋಹಕ ಬಲೆಯನ್ನು ಅಳವಡಿಕೆ ಮಾಡಿ ಆ ಮೋಹಕ ಬಲೆಯಲ್ಲಿ ಏನು ಪತಂಗಗಳು ಆಕರ್ಷಣೆ ಆಗ್ತವೋ ಅದರನ್ನು ನಾವು ನಾಶ ಮಾಡೋದ್ರಿಂದ ಈ ಒಂದು ಕೀಟದ ಸುಮಾರು 50-60% ನಾವು ಹತೋಟಿ ಮಾಡ್ಬೋದು. ಇದಲ್ಲದೆ ನಾವು ಟ್ರೈಕೋಗ್ರಾಮ ಪರತಂತ್ರ ಕೀಟಗಳನ್ನ ಎಕರೆಗೆ 100,000 ಬಳಕೆ ಮಾಡಿ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ನಂತರ ಇವು ಪ್ರತಿ ವಾರ ಅಂದರೆ ಬೆಳವಣಿಗೆ ಹಂತದಲ್ಲಿ ಏನಾದರೂ ನಾವು ಕುಡಿ ಸಾಯೋದು ಅಥವಾ ಕುಡಿ ಒಣಗೋದು ಕಂಡು ಬಂದಲ್ಲೇ ಪ್ರತಿ ವಾರ ನಾವು ಈ ಒಂದು ಒಣಗಿದಂಥ ಅಥವಾ ಬಾಡಿದಂಥ ಒಂದು ಕುಡಿಗಳನ್ನ ಚೂಟ್ಕೊಂಡು ಅವನ್ನ ಮಣ್ಣಿನಲ್ಲಿ ಮುಚ್ಚಿ ಅಥವಾ ಸುಟ್ಟು ನಾಶ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿಯಿಂದ ಪ್ರಸಾರ ಆಗೋದನ್ನ ತಡೆಗಟ್ಬೋದು. ಅದಲ್ಲದೆ ಯಾವ ಕಾಯಿಗಳು ಹಾನಿಯಾಗಿರ್ತವೆ ಅಂಥ ಕಾಯಿಗಳನ್ನ ಹೊಲದಲ್ಲೇ ಬಿಡ್ತಲೇ ಮಣ್ಣಿನಲ್ಲೇ ಮುಚ್ಚಬೇಕು ಅಥವಾ ಸುಡಬೇಕು. ಆ ರೀತಿ ಮಾಡೋದ್ರಿಂದ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೀಟದ ಪ್ರಸಾರ ಆಗೋದನ್ನ ನಾವು ತಡೆಗಟ್ಬೋದು. ಇನ್ನು ಕೊನೆಯದಾಗಿ ನಾವು ಕೀಟನಾಶಕ ಸಿಂಪಡಣೆ ಮಾಡೋದೇ ಅಂತಂದರೆ ಕ್ಲೋರಾಂಟ್ರನೆಲಿಪ್ರೋಲ್ ಎಂಬ ಕೀಟನಾಶಕವನ್ನು 0.25 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು, ಅಥವಾ ಸ್ಪಿನೋಸಾಡ್ ಈ ಒಂದು ಕೀಟನಾಶಕ 0.15 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಇದಲ್ಲದೆ ಪೈರಥ್ರಾಟ್ ಗುಂಪಿಗೆ ಸೇರಿದಂಥ ಕೀಟನಾಶಕ ಲ್ಯಾಮ್ಡಾ ಸೈಲಥ್ರಿನ್ ಅಥವಾ ಸೈಪರ್ಮೆಥ್ರಿನ್ ಪ್ರತಿ ಲೀಟರ್ ನೀರಿಗೆ 1 mL ಹಾಕಿ ನಾವು ಸಿಂಪಡಣೆ ಮಾಡಿ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಹಸಿರು ಜಿಗಿಹುಳು ಮತ್ತು ಬಿಳಿ ನೊಣದ ಹಾನಿಯ ಬಗ್ಗೆ ಹೇಳಿದ್ರಿ, ಇದರ ಲಕ್ಷಣ ಏನು ಮತ್ತು ಅವುಗಳ ನಿರ್ವಹಣೆ ಹೇಗೆ? ಇವೆರಡೂ ಸಹ ಈ ಒಂದು ರಸ ಇರುವ ಗುಂಪಿಗೆ ಸೇರಿದಂಥ ಕೀಟಗಳು. ಸಾಮಾನ್ಯವಾಗಿ ಬಿಳಿ ನೊಣ ಮತ್ತು ಹಸಿರು ಜಿಗಿಹುಳು ಎಲೆ ಕೆಳಗಡೆ ಇತ್ಕೊಂಡು ನಿರಂತರವಾಗಿ ರಸ ಇರ್ತದೆ. ಈ ರೀತಿ ರಸ ಇರೋದ್ರಿಂದ ಮೊದಲನೇದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ನಂತರ ಒಣಗಲಿಕ್ಕೆ ಶುರು ಆಗ್ತದೆ ಮತ್ತು ಉದುರಲಿಕ್ಕೆ ಶುರು ಆಗ್ತದೆ. ಈ ಒಂದು ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತಂದರೆ ಗಿಡದ ಬೆಳವಣಿಗೆ ಕುಂಠಿತಾಗಿ ನಮಗೆ ನಂತರ ಏನು ಈ ಒಂದು ಇಳುವರಿ ಸಹ ಕಡಿಮೆ ಆಗ್ತದೆ, ಹೂವು ಮತ್ತು ಕಾಯಿ ಕಚ್ಚೋದು ಸಹ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕೀಟಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ. ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ಸಾಮಾನ್ಯವಾಗಿ ಬಿಳಿ ನೊಣ ಇತ್ತಂದರೆ ನಾವು ಮೋಹಕ ಬಲೆಗಳನ್ನ ಇಟ್ಟು ಆಕರ್ಷಣೆ ಮಾಡೋ, ಅಂದರೆ ಅಂಟಿನ ಬಲೆ, ಹಳದಿ ಬಣ್ಣದ ಅಂಟಿನ ಬಲೆಗಳನ್ನ ಎಕರೆಗೆ 8-10 ಅಲ್ಲಲ್ಲಿ ಇಡೋದ್ರಿಂದ ಈ ಒಂದು ಬಿಳಿ ನೊಣಗಳು ಆಕರ್ಷಣೆ ಆಗಿ ನಾವು ನಾಶ ಮಾಡ್ಬೋದು. ಇನ್ನು ಈ ಒಂದು ಹಸಿರು ಜಿಗಿಹುಳು ಮತ್ತು ಬಿಳಿ ನೊಣ ಎರಡನ್ನೂ ನಾವು ರಾಸಾಯನಿಕ ಕೀಟನಾಶಕದಿಂದ ಹತೋಟಿ ಮಾಡೋದಾದರೆ ಅಂತರ್ವ್ಯಾಪಿ ಕೀಟನಾಶಕಗಳಾದ ಅದರಲ್ಲಿ ಮುಖ್ಯವಾಗಿ ಡೈಮ್ಯೂಥೈಡ್ 2 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ನಾವು ಹತೋಟಿ ಮಾಡ್ಬೋದು. ಇದಲ್ಲದೆ ಇಮಿಡಾಕ್ರೋಪಿಡ್ ಎಂಬ ಕೀಟನಾಶಕ, ಇದನ್ನು ಸಹ 0.5 mL ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟಗಳನ್ನ ಹತೋಟಿ ಮಾಡ್ಬೋದು. ಇನ್ನು ಈ ಕೆಂಪು ಜೇಡ ನುಷಿಯ ಹಾನಿ ಲಕ್ಷಣಗಳೇನು ಮತ್ತು ಅದರ ಹತೋಟಿ ಹೇಗೆ ಡಾಕ್ಟರ್? ಈ ಒಂದು ಕೆಂಪು ಜೇಡನ ನುಸಿ ಏನಿದೆ, ಸಾಮಾನ್ಯವಾಗಿ ಇದು ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ. ಯಾಕೆಂದರೆ ನಾವು ಹವಾಮಾನದಲ್ಲಿ ಹೆಚ್ಚಿನ ಒಂದು ಬಿಸಿ ಇದ್ದಾಗ ಮತ್ತು ಮಳೆ ಕಡಿಮೆ ಇದ್ದಾಗ ಈ ಒಂದು ನುಸಿಯ ಸಂಖ್ಯೆ ಹೆಚ್ಚಾಗೋದನ್ನ ನಾವು ನೋಡ್ಬೋದು. ಸಾಮಾನ್ಯವಾಗಿ ಈ ಒಂದು ನುಸಿಗಳು ಏನಪ್ಪ ಅಂತಂದರೆ ಎಲೆ ಕೆಳಗಡೆ ಎತ್ಕೊಂಡು ನಿರಂತರವಾಗಿ ರಸ ಇರ್ತವೆ. ಈ ರೀತಿ ರಸ ಇರೋದ್ರಿಂದ ಮೊದಲನೇದಾಗಿ ಎಲೆಯ ಮೇಲ್ಭಾಗದಲ್ಲಿ ಬಿಳಿ ಚುಕ್ಕೆಗಳು ಕಾಣ್ತವೆ. ನಂತರ ಈ ಒಂದು ಕೀಟಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿದ್ದೇ ಆದರೆ ಎಲೆಯ ಮೇಲೆಲ್ಲ ಜೇಡ ಬರೋದನ್ನ ಸಹ ನಾವು ನೋಡ್ಬೋದು. ಈ ಒಂದು ನುಸಿನ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಪ್ಪ ಅಂತಂದರೆ ನಾವು ಯಾವುದಾದ್ರೂ ನುಸಿನಾಶಕಗಳನ್ನ ಬಳಕೆ ಮಾಡಿ ಹತೋಟಿ ಮಾಡ್ಬೋದು. ಇದರಲ್ಲಿ ಮುಖ್ಯವಾಗಿ ಡೈಕೋಫಾಲ್ ಅಂತೇಳಿ ಬರ್ತದೆ. ಇದನ್ನು ನಾವು 2.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಈ ಒಂದು ಫೆನಾಜಕ್ವಿನ್ ಎಂಬ ನುಸಿನಾಶಕ ಬರ್ತದೆ, ಅದು ಸಹ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ನುಸಿನ ನಾವು ಹತೋಟಿ ಮಾಡ್ಬೋದು. ಇನ್ನು ಬೇಸಿಗೆಯಲ್ಲಿ ಇನ್ನೊಂದು ಪ್ರಮುಖ ತೋಟಗಾರಿಕಾ ಬೆಳೆ ಅಂತಂದರೆ ಬೆಂಡೆ. ಇದರಲ್ಲಿ ಬರುವಂಥ ಪ್ರಮುಖ ಕೀಟಗಳು ಯಾವುವು ಮತ್ತು ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ಬೆಂಡೆಯಲ್ಲೂ ಸಹ ಅನೇಕ ರಸ ಇರುವ ಕೀಟಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಹಸಿರು ಜಿಗಿಹುಳು, ಹೇನು ಮತ್ತು ಬಿಳಿ ನೊಣ. ಇದಲ್ಲದೆ ಕಾಯಿಕೊರೆ ಹುಳು ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೋದು. ಈ ಒಂದು ರಸ ಇರುವ ಹುಳುಗಳು ಅಂತಂದರೆ ನಾ ಈಗಾಗಲೇ ಹೇಳ್ದಂಗೆ ಈ ಹಸಿರು ಜಿಗಿಗಳು ಏನಪ್ಪ ಅಂತಂದರೆ ಎಲೆ ಕೆಳಗಡೆ ಇಟ್ಕೊಂಡು ನಿರಂತರವಾಗಿ ರಸ ಇರ್ತದೆ. ಈ ರೀತಿ ರಸ ಇರೋದ್ರಿಂದ ಎಲೆಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಮುಟ್ರಾಗಿ ನಂತರ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂದರೆ ಎಲೆಗಳು ಉದುರುತ್ತವೆ. ಇನ್ನು ಹೇನು ಏನಾದರೂ ಕಂಡು ಬಂತಪ್ಪ ಅಂತಂದರೆ ಅದು ಸಹ ಎಳೆಯ ಭಾಗ ಅಂದರೆ ಗಿಡದ ಎಳೆಯ ಭಾಗ ಕುಡಿ ಆಗಿರ್ಬೋದು ಎಲೆ ಆಗಿರ್ಬೋದು ಅಲ್ಲಿ ಕೆಳಗಡೆ ಇಟ್ಕೊಂಡು ಗುಂಪು ಗುಂಪಿನಲ್ಲಿ ಇಟ್ಕೊಂಡು ರಸ ಇರೋದ್ರಿಂದ ಆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಇದಲ್ಲದೆ ಇನ್ನೊಂದು ಪ್ರಮುಖವಾಗಿ ಬಿಳಿ ನೊಣ. ಈ ಒಂದು ಹುಳ ಎಲೆಯಿಂದ ಕೆಳಗಡೆ ಇಟ್ಕೊಂಡು ರಸ ಇರೋದ್ರ ಜೊತೆಯಲ್ಲಿ ಈ ಒಂದು ಹಳದಿ ನಂಜು ರೋಗನ ಪ್ರಸಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ತದೆ. ಸೊ ಹಾಗಾಗಿ ಈ ಒಂದು ಕೀಟಗಳನ್ನ ಹತೋಟಿ ಮಾಡೋದು ಬಹಳ ಮುಖ್ಯ. ಇದನ್ನು ನಾವು ಹತೋಟಿ ಮಾಡಲಿಕ್ಕೆ ಎಲ್ಲ ಒಂದು ಕೀಟಗಳಿಗೂ ಸಹ ಯಾವುದಾದರೂ ಅಂತರ್ವ್ಯಾಪಿ ಕೀಟನಾಶಕ ಅದರಲ್ಲಿ ಮುಖ್ಯವಾಗಿ ಡೈಮಿಥೈಟ್ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಇಮಿಡಾಕ್ಲೋಪಿಡ್ ಎಂಬ ಅಂತರ್ವ್ಯಾಪಿ ಕೀಟನಾಶಕ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು. ಇನ್ನು ಎರಡನೇದಾಗಿ ಕಾಯಿಗೊರೆ ಹುಳು. ಈ ಒಂದು ಕೀಟ ಏನಪ್ಪ ಅಂತಂದರೆ ಎರಡು ರೀತಿ ನಮ್ಮ ಬೆಂಡೆ ಬೆಳೆಗಳಿಗೆ ಹಾನಿ ಮಾಡ್ತದೆ. ಮೊದಲನೇದಾಗಿ ಬೆಳವಣಿಗೆ ಹಂತದಲ್ಲಿ ಕುಡಿನ ಕೊರೆದು ಕುಡಿ ಒಳಗಡೆ ಭಾಗವನ್ನು ತಿನ್ನೋದ್ರಿಂದ ಕ್ರಮೇಣ ಕುಡಿ ಒಣಗಲಿಕ್ಕೆ ಮತ್ತು ಬಾಡಲಿಕ್ಕೆ ಶುರು ಆಗ್ತದೆ. ನಂತರ ಈ ಒಂದು ಕಾಯಿ ಅಥವಾ ಹೂವು ಕಚ್ಚಲಿಕ್ಕೆ ಸ್ಟಾರ್ಟ್ ಆದಾಗ ಕಾಯಿ ಮತ್ತು ಹೂವುಗಳನ್ನ ಕೊರತಿಂತದೆ. ಈ ರೀತಿ ಮಾಡೋದ್ರಿಂದ ನಮ್ಗೆ ಒಂದು ರೈತರಿಗೆ ಈ ಒಂದು ಇಳುವರಿಯಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ನಾವು ಯಾವುದಾದ್ರು ಸಂಪರ್ಕ ಕೀಟನಾಶಕ ಅದರಲ್ಲಿ ಮುಖ್ಯವಾಗಿ ಕ್ಲೋರೋಪೈರಿಫಾಸ್ ಆಗಿರ್ಬೋದು ಅಥವಾ ಎಕಲಾಕ್ಸ್ ಇದರಲ್ಲಿ ಯಾವುದಾದ್ರೂ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಹತೋಟಿ ಮಾಡ್ಬೋದು. ಅದಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿದ್ದಾದರೆ ಇಂಡೋಕ್ಸಕಾರ್ಬ್ ಎಂಬ ಕೀಟನಾಶಕವನ್ನು 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇದೆಲ್ಲ ಬೆಂಡೆ ಬೆಳೆಯಲ್ಲಾಯಿತು. ಇನ್ನು ಈ ಹೂ ಮತ್ತು ಎಲೆಕೋಸು ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವ ಅಂತೀರಿ ಡಾಕ್ಟರ್? ಹೂ ಮತ್ತು ಎಲೆಕೋಸಿನಲ್ಲಿ ಪ್ರಮುಖವಾಗಿ ರಸ ಇರುವ ಹುಳುಗಳಾದ ಸಸ್ಯಹೇನು ಅಥವಾ ಫಿಡೇನು ಮತ್ತು ಇನ್ನು ಸುರುಳಿ ಪೂಜೆ ಅಂತೇಳಿ ಬರ್ತದೆ. ಅದಲ್ಲದೆ ಕೊಂಡಲಿ ಹುಳು ಅಥವಾ ಗಡ್ಡೆ ಕೊರೆ ಹುಳು ಮತ್ತು ಗಡ್ಡೆ ಕೊರೆ ಹುಳು ಜೊತೆಗೆ ಸಾಸಿವೆ ಗರಗಸವ ನೊಣ ಮತ್ತು ವಜ್ರಬಂಧಿನ ಪತಂಗ ಇವಷ್ಟೂ ಈ ಒಂದು ಹೂ ಮತ್ತು ಎಲೆಕೋಸಿನಲ್ಲಿ ಕಂಡುಬರುವಂಥ ಪ್ರಮುಖ ಕೀಟಗಳು. ಈ ವಜ್ರಬೆನ್ನಿನ ಪತಂಗದ ಹಾನಿಯ ಲಕ್ಷಣಗಳು ಏನೇನಂತೀರಿ ಮತ್ತು ಅದರ ನಿರ್ವಹಣೆ ಹೇಗೆ? ಈ ವಜ್ರಬೆನ್ನಿನ ಪತಂಗ ಏನಿದೆ ಸಾಮಾನ್ಯವಾಗಿ ಈ ಒಂದು ಹೂ ಮತ್ತು ಎಲೆಕೋಸನ್ನು ಹಾಕಿದಾಗ ಯಾವಾಗಲೂ ಬರುವಂಥ ಕೀಟ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಕೀಟನ ಕೇವಲ ನಾವು ರಾಸಾಯನಿಕ ಕೀಟನಾಶಕ ಬಳಕೆ ಮಾಡಿ ನಾವು ಹತೋಟಿ ಮಾಡಬಾರ್ದು ಅಂತೇಳಿ ಹೇಳ್ತೀನಿ. ಯಾಕೆಂತಂದರೆ ಇದು ತರಕಾರಿ ಬೆಳೆ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಕೀಟನಾಶಕನ ಬಳಕೆ ಮಾಡಿದ್ದಾದರೆ ಇದರ ಒಂದು ಏನು ರಾಸಾಯನಿಕ ಅಂಶ ನಮ್ಮ ತರಕಾರಿಯಲ್ಲಿ ಹಾಗೆ ಇರ್ತದೆ. ನಂತರ ನಾವು ಅದನ್ನು ತಿಂದಾಗ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಒಂದು ಕೀಟನ ನಾವು ಬೇರೆ ರೀತಿಯಲ್ಲಿ ನಾವು ಹತೋಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಯಾವ ರೀತಿಯಪ್ಪ ಅಂತಂದರೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಈ ಒಂದು ವಜ್ರಬೆನ್ನಿನ ಪತಂಗ ಸಾಮಾನ್ಯವಾಗಿ ಈ ಒಂದು ಸಾಸಿವೆ ಬೆಳೆಗೆ ಹೆಚ್ಚು ಆಕರ್ಷಣೆ ಆಗ್ತದೆ. ಸೊ ಹಾಗಾಗಿ ನಾವು ಪ್ರತಿ 8 ಸಾಲು ಹೂಕೋಸು ಅಥವಾ ಗಡ್ಡೆಕೋಸಿಗೆ 1 ಸಾಲಿನಷ್ಟು ಈ ಒಂದು ಸಾಸಿವೆ ಬೆಳೆಯನ್ನು ಬೆಳೆಯಬೇಕಾಗ್ತದೆ. ಈ ಒಂದು ನಾಟಿ ಮಾಡೋಕ್ಕಿಂತ ಮುಂಚೆ ಅಂದರೆ ಹೂಕೋಸು ಅಥವಾ ಎಲೆಕೋಸನ್ನು ನಾಟಿ ಮಾಡೋಕ್ಕಿಂತ ಒಂದು 15 ದಿವಸ ಮುಂಚಿತವಾಗಿ ಸಾಸಿವೆನ 1 ಸಾಲು 8 ಸಾಲಿಗೆ 1 ಸಾಲಿನಷ್ಟು ಹಾಕ್ಕೊಳ್ಬೇಕಾಗ್ತದೆ. ಈ ನಂತರ ನಾಟಿ ಮಾಡಿದ 20 ಅಥವಾ 25 ದಿವಸ ನಂತರ ಇನ್ನೊಂದು ಸಾಲು ಈ ಒಂದು ಸಾಸಿವೆ ಬೆಳೆಯನ್ನು ಹಾಕೋದ್ರಿಂದ ಈ ಒಂದು ಎಲೆಕೋಸು ಮತ್ತು ಹೂಕೋಸು ಬೆಳವಣಿಗೆಯ ಪೂರ್ತಿ ಹಂತದಲ್ಲಿ ಯಾವಾಗಲೂ ನಮಗೆ ಸಾಸಿವೆಯಲ್ಲಿ ಹೂವು ಇರೋ ರೀತಿ ನೋಡಲಿಕ್ಕೆ ಆಗ್ತದೆ. ಸೊ ಆರಿನ ನಿಟ್ಟಿನಲ್ಲಿ ಈ ಒಂದು ಏನು ವಜ್ರ ಪತಂಗ ಇರ್ತದೆ ಬಂದು ಈ ಸಾಸಿವೆ ಬೆಳೆಗೆ ಆಕರ್ಷಣೆ ಆಗಿ ಅಲ್ಲಿ ಅಷ್ಟೇ ಮೊಟ್ಟೆ ಇಡೋದ್ರಿಂದ ನಾವು ಸಿಂಪರಣೆ ಮಾಡುವಂಥ ಸಂದರ್ಭದಲ್ಲಿ ಡೈಕ್ಲೋರೋವಾಸ್ ಅಂತ ಎಂಬ ಒಂದು ಕೀಟನಾಶಕವನ್ನು 1/1 ml/L ಬೆರೆಸಿ ಕೇವಲ ಸಾಸಿವೆಗಷ್ಟೇ ಸಿಂಪರಣೆ ಮಾಡಿಕೊಂಡು ಈ ಒಂದು ಕೀಟನ ಹತೋಟಿ ಮಾಡಬೇಕು. ಇನ್ನು ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ಪ್ರತಿ ಎಕರೆಗೆ 100 kg ಬೇವಿನಿಂಡಿ, ಸೊ ಅದನ್ನು ಹಾಕೋದ್ರಿಂದ ಈ ಒಂದು ಕೀಟನ ಹೆಚ್ಚಿನ ಪ್ರಮಾಣದಲ್ಲೇ ನಾವು ಹತೋಟಿ ಮಾಡ್ಬೋದು. ಇನ್ನು ಕೇವಲ ಈ ಒಂದು ರಾಸಾಯನಿಕ ಕೀಟನಾಶಕ ಬಳಕೆ ಮಾಡಲೇಬೇಕು ಅನ್ನೋದಾದರೆ ಕ್ಲೋರೋಪೈರಿಫಾಸು ಅಥವಾ ಎಕಲಾಕ್ಸ್ ಅಥವಾ ಕ್ವಿನಾಲ್ಫಾಸ್ ಎಂಬ ಕೀಟನಾಶಕ 2 ml/L ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಇನ್ನು ಹೂವು ಮತ್ತು ಎಲೆಕೋಸು ಬೆಳೆಗಳಲ್ಲಿ ಕಂಡುಬರುವ ಕೊಂಡಲಿ ಹುಳು ಮತ್ತು ಗಡ್ಡೆ ಕೊರೆಯುವ ಹುಳುವಿನ ಹಾನಿಯ ಲಕ್ಷಣಗಳು ಯಾವ್ಯಾವ ಅಂತೀರಿ ಮತ್ತು ಅವುಗಳ ನಿರ್ವಹಣೆ ಹೇಗೆ? ಕೊಂಡಲಿ ಹುಳು ಮತ್ತು ಗಡ್ಡೆ ಕೊರೆ ಹುಳು ಏನಪ್ಪ ಅಂತಂದರೆ ಮೊದಲನೇದಾಗಿ ಈ ಒಂದು ಎಲೆಗಳನ್ನ ಬೆಳವಣಿಗೆ ಹಂತದಲ್ಲಿ ಎಲೆಗಳನ್ನ ಮೇಲೆ ಹಸಿರು ಭಾಗವನ್ನು ಕೆರೆದು ತಿಂದು ಒಂದು ರೀತಿ ಪರದೆ ಆಕಾರದಲ್ಲಿ ಆ ರೀತಿ ಮಾಡ್ತದೆ. ನಂತರ ಬೆಳವಣಿಗೆ ಹಂತ ಅಂದರೆ ಹುಳುಗಳು ದೊಡ್ಡವಾದಾಗ ಈ ಒಂದು ಎಲೆಗಳನ್ನ ಕಡಿದು ತಿಂತದೆ. ಇನ್ನು ಗಡ್ಡೆ ಕೊರೆಹುಳು ಗಡ್ಡೆಗಳನ್ನ ಕೊರೆದು ಒಳಗಡೆ ತನ್ನ ಹಿಕ್ಕೆಯನ್ನು ತುಂಬೋದ್ರಿಂದ ಮಾರುಕಟ್ಟೆಗೆ ಹೋದಾಗ ಈ ಒಂದು ಗಡ್ಡೆಗೆ ಹೆಚ್ಚಿನ ಬೆಲೆ ಸಿಗೋದಿಲ್ಲ. ಆ ರೀತಿ ಹಾನಿ ಮಾಡೋದ್ರಿಂದ ಈ ಒಂದು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತದೆ. ಇನ್ನು ಈ ಒಂದು ಕೀಟದ ಹತೋಟಿ ಮಾಡಲಿಕ್ಕೋಸ್ಕರ ನಾವು ಯಾವುದಾದ್ರೂ ಸಂಪರ್ಕ ನಿಟಕ ಕೀಟನಾಶಕ ಅಂದರೆ ಹೆಚ್ಚು ವಿಷಕಾರಿ ಅಲ್ಲದ ಅಂದರೆ ಕ್ವಿನಾಲ್ಫಾಸ್ ಆಗಿರ್ಬೋದು ಅಥವಾ ಕ್ಲೋರೋಪೈರಿಫಾಸ್ ಆಗಿರ್ಬೋದು ಈ ಒಂದು ಕೀಟನಾಶಕಗಳನ್ನ ಪ್ರತಿ ಲೀಟರ್ ನೀರಿಗೆ 2 ml ಅಂತೆ ಬೆರೆಸಿ ಸಿಂಪರಣೆ ಮಾಡ್ಬೋದು. ಇನ್ನು ಈ ಒಂದು ಕೀಟದ ಹಾವಳಿ ಕಡಿಮೆ ಇದ್ದಾಗ ಬೇವಿನೆಣ್ಣೆ ಅಥವಾ 5% ಬೇವಿನ ಕಷಾಯನ ಬಳಕೆ ಮಾಡಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇನ್ನು ಈ ಫೀಲ್ಡ್ ಹೇನಿನ ಹಾನಿ ಲಕ್ಷಣಗಳು ಯಾವ್ಯಾವ ಇರ್ತವೆ ಮತ್ತು ಅದರ ನಿರ್ವಹಣೆ ಹೇಗೆ? ಸಾಮಾನ್ಯವಾಗಿ ಈ ಒಂದು ಅಫಿಡೇನು ಹೂ ಮತ್ತು ಎಲೆಕೋಸಿನ ಒಂದು ಬೆಳವಣಿಗೆ ಹಂತದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾಣ್ತದೆ. ಎಲೆ ಕೆಳಗಡೆ ಗುಂಪು ಗುಂಪಿನಲ್ಲಿ ಇತ್ಕೊಂಡು ನಿರಂತರವಾಗಿ ರಸ ಇರೋದ್ರಿಂದ ಈ ಒಂದು ಕೀಟದ ಒಂದು ಬೆಳವಣಿಗೆ ಏನಿದೆ ಆ ಬೆಳೆದು ಕುಂಠಿತ ಆಗ್ತದೆ. ಅದರ ಅಲ್ಲದೆ ಈ ಒಂದು ಸಿಹಿ ಪದಾರ್ಥನ ಈ ಒಂದು ಕೀಟಗಳು ಸವಸೋದ್ರಿಂದ ಎಲೆ ಮೇಲೆ ಬೂಸ್ಟ್ ಬೆಳವಣಿಗೆ ಆಗಿ ನಂತರ ದ್ಯುತಿ ಸಂಶ್ಲೇಷಣೆಗೆ ಸಹ ಒಂದು ಹಾನಿ ಮಾಡ್ತದೆ. ಸೊ ಆ ನಿಟ್ಟಿನಲ್ಲಿ ಬೆಳವಣಿಗೆ ಕುಂಠಿತ ಆಗೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಈ ಒಂದು ಕೀಟನ ಬಂದಾಗ ನಾವು ಹತೋಟಿ ಮಾಡೋದು ಭಾಳ ಮುಖ್ಯ ಆಗ್ತದೆ. ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ನಾವು ಯಾವುದಾದ್ರೂ ಅಂತರ್ವ್ಯಾಪಿ ಕೀಟನಾಶಕ ಅಂತಂದರೆ ಹೆಚ್ಚು ವಿಷಕಾರಿ ಅಲ್ಲದ ಹೆಚ್ಚು ಒಂದು ರೆಸಿಡ್ಯೂ ಇರಲಾರ್ದಂಥ ಕೀಟನಾಶಕಗಳು ಅಂದರೆ ಮುಖ್ಯವಾಗಿ ಈ ಒಂದು ಡೈಮೆಥೋಯೇಟ್ ಆ ಒಂದು ಕೀಟನಾಶಕನ 2 ml/L ನೀರಿಗೆ ಹಾಕಿ ಸಿಂಪರಣೆ ಮಾಡ್ಬೋದು ಅಥವಾ ಆಕ್ಸಿಡಾಮೆಟಾನ್ ಮೆಥೈಲ್ ಅಂತ ಬರ್ತದೆ ಅದು 1/2 ml/L ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ಇನ್ನು ಡಾಕ್ಟರ್ ಆನಂದ್ ಕುಮಾರ್ ಅವರೇ, ಈ ಕುಂಬಳ ಜಾತಿಯ ಬೆಳೆಗಳಿಗೆ ಬರುವ ಪ್ರಮುಖ ಕೀಟಗಳು ಯಾವುವು ಮತ್ತು ಅವುಗಳ ನಿರ್ವಹಣೆ ಹೇಗೆ ಅಂತೀರಿ? ಕುಂಬಳ ಜಾತಿಗೆ ಸೇರಿದಂಥ ಬೆಳೆಗಳಲ್ಲಿ ಮುಖ್ಯವಾಗಿ ಕುಂಬಳ ದುಂಬೆ ಅಂತ ಬರ್ತದೆ, ನಂತರ ಅಫಿಡೇನು ಬರ್ತದೆ, ಅದಲ್ಲದೆ ಎಲೆ ಸುರಂಗ ಕೀಟ ಬರ್ತದೆ, ಮತ್ತು ಹಣ್ಣು ನೋಣ. ಈ ಒಂದು 4 ಕೀಟಗಳು ಬಹಳ ಪ್ರಮುಖವಾಗಿ ಬರುವಂಥದ್ದು. ಕುಂಬಳ ದುಂಬಿ ಏನಪ್ಪ ಅಂತಂದರೆ ಎಲೆಯ ಬೆಳವಣಿಗೆ ಹಂತದಲ್ಲಿ ಕಾಣ್ತದೆ. ಎಲೆಯನ್ನು ಹಸಿರು ಭಾಗವನ್ನು ಕೆರೆದು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಎಲೆಯೆಲ್ಲ ಪರದೆ ಆಕಾರದಲ್ಲಿ ಕಾಣ್ತದೆ. ಸೊ ಆ ರೀತಿ ಹಾನಿ ಮಾಡ್ತದೆ. ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ನಾವು ಯಾವುದಾದ್ರೂ ಸಂಪರ್ಕ ಕೀಟನಾಶಕ ಅಂದರೆ ಕ್ಲೋರೋಪೈರಿಫಾಸ್ ಆಗಿರ್ಬೋದು ಅಥವಾ ಎಕಲಾಕ್ಸ್ ಆಗಿರ್ಬೋದು ಅಥವಾ ಪ್ರೊಫೆನಫಾಸ್ ಆಗಿರ್ಬೋದು ಈ ಒಂದು ಕೀಟನಾಶಕಗಳನ್ನ 2 ml/L ನೀರಿಗೆ ಯಾವುದಾದ್ರೂ ಒಂದು ಹಾಕಿ ಸಿಂಪರಣೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು. ಇನ್ನು ಅಫಿಡ್ ಏನು ಕಂಡು ಬಂತಪ್ಪ ಅಂತಂದರೆ ಇದು ನಾನು ಈಗಾಗಲೇ ಹೇಳಲಾರ್ದಂಗೆ ಬೇರೆ ಬೆಳೆ ಥರನೇ, ಇದು ಸಹ ಗುಂಪಿನಲ್ಲಿ ಇತ್ಕೊಂಡು ಎಲೆ ಕೆಳಗಡೆ ರಸ ಇರ್ತದೆ, ಹಾಗಾಗಿ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಇದನ್ನ ಹತೋಟಿ ಮಾಡಲಿಕ್ಕೆ ನಾವು ಡೈಮೆಥೋಯೇಟ್ 2 ml/L ನೀರಿಗೆ ಅಥವಾ ಇಮಿಡಾಕ್ಲೋಪೈಡ್ ಈ ಒಂದು ಕೀಟನಾಶಕ 1/2 ml/L ನೀರಿಗೆ ಹಾಕಿ ಸಿಂಪರಣೆ ಮಾಡಿ ಹತೋಟಿ ಮಾಡ್ಬೋದು. ಇನ್ನು ಎಲೆ ಸುರಂಗ ಕೀಟ ಎಲೆಯ 2 ಪದರದ ನಡುವೆ ಒಂದು ಕೊರೆದು ತಿನ್ನೋದ್ರಿಂದ ಬಿಳಿ ಮಚ್ಚೆ ಅಂದರೆ ಎಲ್ಲೆಲ್ಲಿ ತಿಂತಾ ಹೋಗ್ತದೆ ಆ ಒಂದು ಪ್ರದೇಶದಲ್ಲಿ ಬಿಳಿ ಆಕಾರದಲ್ಲಿ ಮಚ್ಚೆಗಳು ಕಾಣ್ತದೆ ಅಂದರೆ ಹಾವಿನ ಆಕಾರದಲ್ಲಿ ಕಾಣ್ತದೆ. ಸೊ ಈ ಒಂದು ಕೀಟನ ಹತೋಟಿ ಮಾಡಲಿಕ್ಕೆ ಹೇಗೆ ನಾವು ಯಾವುದಾದ್ರೂ ಅಂತರ್ವಾಪಿ ಕೀಟನಾಶಕನ ಸಿಂಪರಣೆ ಮಾಡ್ಬೋದು. ಇನ್ನು ಹಣ್ಣು ನೋಣ, ಈ ಒಂದು ಹಣ್ಣಿನ ನೋಡನ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತೊಂದರೆ ಕೊಡುವಂಥ ಕೀಟ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇದು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಬರ್ತದೆ. ಅದರ ಜೊತೆ ಈ ಒಂದು ಕುಂಬಳ ಜಾತಿಯ ಬೆಳೆಗಳು ಸಹ ಬರ್ತದೆ. ಇದನ್ನು ನಾವು ಕೇವಲ ಕೀಟನಾಶಕ ಅಥವಾ ರಾಸಾಯನಿಕ ಕೀಟನಾಶಕನ ಉಪಯೋಗ ಮಾಡಿಕೊಂಡು ಹತೋಟಿ ಮಾಡೋದು ಕಷ್ಟ ಅಂತೇಳಿ ಹೇಳ್ಬೋದು. ಅದಕ್ಕೆ ನಾವು ಕೀಟಕ್ಕೆ ಮೋಹಕ ಬಲೆ ಬಳಕೆ ಮಾಡೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಒಂದು ಕೀಟನ ಹತೋಟಿ ಮಾಡ್ಬೋದು. ಅಂದರೆ ಈ ಒಂದು ಹಣ್ಣಿನ ಬಲೆಯ ಮೋಹಕ ಬಲೆನ ನಾವೇ ಮಾಡ್ಕೊಳ್ಬೋದು ಅಥವಾ ಹೊರಗೂ ಸಹ ಸಿಗ್ತದೆ. ರೈತರೇ ಮಾಡ್ಕೋಬೇಕು ಅಂತಂದರೆ ನಮಗೆ ಒಂದು ಎರಡು ಮೂರು ಪದಾರ್ಥಗಳು ಬೇಕಾಗ್ತದೆ. ಅಂದರೆ ಮುಖ್ಯವಾಗಿ ಮೀಥೈಲ್ ಯೂಜಿನಾಲ್ ಅನ್ನೋವಂಥ ಒಂದು ರಾಸಾಯನಿಕ, ಅದನ್ನು 1 ಮಿಲಿ 1 ಲೀಟರ್ ನೀರಿನಲ್ಲಿ ಬರೆಸ್ಬೇಕು. ಜೊತೆಯಲ್ಲಿ 1 ಮಿಲಿ ಮೆಲಾಥಿಯನ್ ಅಥವಾ ಡೈಕ್ಲೋರೋವಾಸ್ ಅದನ್ನ ಮಿಶ್ರಣ ಮಾಡಿಕೊಂಡು ಈ ಒಂದು ಕೀಟನಾಶಕ ಮಿಶ್ರಣನ 100 ml 100 ml ಸಪ್ರೇಟ್ ಮಾಡಿಕೊಂಡು ಅದನ್ನು ಒಂದು ಯಾವುದಾದ್ರೂ ಹಳೆಯ ವಾಟರ್ ಬಾಟ್ಲ್ ಆಗಿರ್ಬೋದು ಅದರಲ್ಲಿ ಹಾಕಿ ಏನು ನಾವು ಬೆಳೆನ ಬೆಳೆದಿರ್ತೀವಿ ಅಲ್ಲಿ 8-10 ಅಲ್ಲಲ್ಲಿ ಇಡೋದ್ರಿಂದ ಈ ಒಂದು ಹಣ್ಣಿನ ನೊಣಗಳು ಆಕರ್ಷಣೆ ಆಗಿ ಬಂದು ಅದರಲ್ಲಿ ಬಿದ್ದು ನಾವು ನಾಶ ಮಾಡ್ಕೊಳ್ಬೋದು. ಇನ್ನು ಕೀಟನಾಶಕ ಬಳಸೋದಾಯ್ತಂದರೆ ಕಾರ್ಬೋರಿಲ್ ಎಂಬ ಕೀಟನಾಶಕ, ಇದನ್ನು 4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಇದಲ್ಲದಲ್ಲೇ ಲ್ಯಾಂಬ್ಡಾ ಸೈಲೆತ್ರಿನ್ ಎಂಬ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂಥ ಕೀಟನಾಶಕ, ಇದನ್ನು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟನ ಹತೋಟಿ ಮಾಡ್ಬೋದು. ತುಂಬ ಸಂತೋಷ ಡಾಕ್ಟರ್ ಆನಂದ್ ಕುಮಾರ್ ಅವರೇ. ಇದುವರೆಗೆ ಈ ಪ್ರಮುಖ ಬೇಸಿಗೆ ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಬದನೆ, ಬೆಂಡೆ, ಹೂ ಮತ್ತು ಎಲೆಕೋಸು, ಕುಂಬಳ ಜಾತಿಯ ಬೆಳೆಗಳು, ಈ ಎಲ್ಲದರಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ಇದರಿಂದ ಅವರಿಗೆ ಲಾಭ ಆಗತ್ತೆ ಅಂತೇಳಿ ಭಾವಿಸೋಣ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಬೇಸಿಗೆ ತರಕಾರಿ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ಆನಂದ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರುಣ್ ನಾಯಕ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ